ಜಿ ಕೆ ತಿಪ್ಪಸ್ವಾಮಿ ಮತ್ತು ಸಂಗಡಿಗರಿಂದ ದೊಡ್ಡಾಟ ಕೇಳೋಣಂತ ಪಾರ್ಥ ವಿಜಯ ಸನ್ನಿವೇಶ. ಶೃಂಗಾರ ಸಭಾರಂಗ ದೇವಾ, ಈ ಬಹಿರಂಗ ದ್ವಾರದಲ್ಲಿ ನಿಂತು ನಿರ್ಭಯದಿಂದ ಮಾತನಾಡಿಸುವ ನೀನು ದಾರೋ ದೂತ ಶಿರೋಮಣಿ ದೀಮಣಿ. ಓಹೋ ದೇವ, ನಾವು ದಾರಂದರೆ ತಾವು ದಾರು. ಬಂದವರಂ ಚಂದದಿಂದ ಮಾತನಾಡಿಸುವ ಸುಂದರ ಸಾರಥಿ ಎಂದು ಕರೀತಾರ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವ. ಎಲ್ಲ ಸಾರಥಿ ನಾವು ದಾರಂದರೆ ತಾವು ದಾರ ದೇವ. ವಿಸ್ತಾರ ಕಾಂತಿ ವಿಸ್ತರಿಸುವ ನಿಸ್ತೂಲಗಣ ವಸ್ತುಗಳು ಶಿಸ್ತಾಗಿ ತೊಟ್ಟು ಪಟ್ಟು ಪೀತಾಂಬರವನ್ನು ಸಲ್ಲಲಿತ ಆಸ್ತ ಪಲ್ಲವದಿ ಬಿಲ್ಲು ಬಾಣಂಗಳಂ ಉಲ್ಲಾಸದಿಂಪಿಡಿದು ಜಲಾಸಾರತಿ ಸ್ವಾಮಿ ಪುಲ್ಲ ಶರಣಂತೆ ಪ್ರಭಾಕರ ಪ್ರಭಾ ಸಮಾನ ಸಮಸ್ಥಾನಕ್ಕೆ ರಭಸದಿಂದ ಬಂದವರಂ ದಾರೆಂದು ಕೇಳುತ್ತೀಯ. ಹೌದು ದೇವ. ಜಲಾಸಾರತಿ ದೇವ, ಆದರೆ ವಿಹಿತವೇ ಸರಿ. ದುರಿತ ಪರಿಹರಣ ಪರಮ ಕರುಣಾಭರಣ ಹರಿಯರ ಗುರುಚರಣ ಯುಗ್ಮಂಗಳಂ ಸ್ಮರಣೆಗೈತ್ತ ಆರುಷದಿಂದ ಕೇಳು ಜಲಾಸಾರತಿ. ಹೇಳು ಸ್ವಾಮಿ. ಅಭ್ರ ಚುಂಬಿತ ದಭ್ರ ಇಬ್ರಮ ಶುಭ್ರತಾರಭ್ರ ಇಮಮಣಿ ಘಟಿತೋಸ್ತವದಿ ಈ ದಿಕ್ತಟ ವ್ಯಾಪ್ತ ಕಲಿತ ದೀಪ್ತ ಶರಚಂದ್ರ ಚಂದ್ರ ಕಾಶಿತ ಶಿಲಾ ನಿರ್ಮಿತ ನಿಸ್ಸಾಂದ್ರ ಸುಂದರ ಸಾಂದ್ರ ಬಾಲಸುರೇಂದ್ರ ನಗರೋಪಮಾನ ಜಲಾಸಾರತಿ ದೇವ. ಶ್ರೀಮತ್ ಇಂದ್ರಪ್ರಸ್ಥ ಪಟ್ಟಣಾಧೀಶನಾಗಿ ಶಾಶ್ವತ ಐಶ್ವರ್ಯದಿಮ್ಮೆರಿಯುವ ನಿಜ ಸ್ತಂಭ ಕೀರ್ತಿ ಸಹಿತ ಜಂಭಾರಿಯುತ ಕುಬೇಂದ್ರೋ ಸುದಂಭೋ ನಿಧಿ ಜಲಾಸಾರತಿ ದೇವ. ಈ ಕುಂಬಿನಿ ಭಾರವೃಜ ಸ್ತಂಭದಲ್ಲಿ ಹಿಂಬುಗೊಟ್ಟು ಧರ್ಮಗುಣ ಧರಿಸಿ ಸುಖ ಕರ್ಮಗುಣ ಅನುಸರಿಸಿ ದುರ್ಗುಣ ಪರಿಹರಿಸಿದ ನಿರ್ಮಲಾತ್ಮಕನಾದ ಧರ್ಮರಾಜರು ನಾನಲ್ಲವೇ ಸಾರಥಿ ತಿಳಿಯಿತೇನ ನಾಮಾಂಕಿತದ ಸಂಗತಿ? ಓಹೋ ದೇವ, ಧರ್ಮರಾಯರ ತಾವಾದರೆ ಅಂದವಾದ ಈ ಸುಂದರವಾದ ರಂಗಮಂಟಪಕ್ಕೆ ದಿಗ್ವಿಜಯಗೈದ ಕಾರ್ಯಾರ್ಥವೇನೆಂದು ಕೇಳಿದ ದರಿಯೇ ಭಾಗ್ಯದ ಸರಿ. ಎಲ ಸಾರಥಿ, ಈ ಸುಂದರವಾದ ಸಭಾಮತ್ಯಕ್ಕೆ ಬಂದ ಕಾರಣವೇನೆಂದರೆ? ಹೌದು ದೇವ, ಗಂಗಾಧರ ಸ್ಮರಿತ ರಂಗದ್ರವ ಎನ್ನ ವಚನಂಗಳ ಇಂಗದೆ ಕೇಳು ಎಲ ಮಂಗಳಾತ್ಮಕನಾದ ಸಾರಥಿ. ಹೇಳು ಸ್ವಾಮಿ. ಶ್ರೀ ಮುದದಿ ಇಂದಿರಾ ಸುಂದರ ಇಂದಿರಾಯಮಾನ ಜಗಜ್ಜಾಲ ನಿರ್ಮಾಣ ಚತುರ್ದುರೀಣ ಅರವಿಂದ ಭವ ಬೃಂದೋರಕ ಸಂದೋಹವಂದಿತ ಹೃದಯಾನಂದಕರ ಪ್ರವೀಣ ಸಂತತಾಶಿತ ರಕ್ಷಣಾ ಪಾರಾಯಣ ಎಲ ಸಾರಥಿ. ದೇವ, ಶ್ರೀಮದ್ ಆದಿನಾರಾಯಣನ ಸಂಭೂತ ಭವತಾಪ ನಿರಾಶ ಸಾಧು ಜನ ಮನೋಲ್ಲಾಸ ವಿಮಲ ಮನೋವಿಕಾಸ ಎಲ ಸಾರಥಿ. ರಾಜ, ಭೂಸುರ ವೇದ ವ್ಯಾಸರವರ ಜಾತನಾಗಿ ಭೂತಳದಿ ನೀತಿ ಶಾಲಿ ಎನಿಸಿ ಖ್ಯಾತಿ ಪಡೆದ ಎಲ ಸಾರಥಿ. ಅಯ್ಯ ದುರಿತ ಗಿರಿಜಾದರ ನಾದ ಬಿದುರನ ಮದರ ನುಡಿಗಳಂ ಕೇಳಿ ಕೌರವ ನಡೆದೆ ಸುಖ ದೂತ್ಯವನ್ನಾಡಿ ಸಕಲ ಸಾಮ್ರಾಜ್ಯಮಂ ಸೋತು ಹನುಜನೊಡಗೂಡಿ ಈ ಅರಣ್ಯ ವಾಸಕ್ಕೆ ಪುರಾಣವಾಯಿತು ಕಂಡಿಯ ಸಾರಥಿ. ತಿಳಿಯಿತೇ ನಾಮ ಬಂದ ಸಂಗತಿ? ತಿಳಿತು ಸ್ವಾಮಿ, ಮತ್ತೇನು ಭೂಪತಿ? ಎಲ ಸಾರಥಿ. ದೇವ, ಎನ್ನ ಕಾಂತಿಯಾದ ದ್ರೌಪದಿಯನ್ನು ಬರ ಹೇಳು ಸಾರಥಿ. ಹೋಗುನಿ ಜಾಗೃತಿ. ತಮ್ಮ ಇಷ್ಟದಂತೆ ಆಗಲಿ ಭೂಪತಿ. ನಮೋ ನಮೋ ಪ್ರಾಣಕಾಂತ. ನಿನಗೆ ಮಂಗಳವಾಗಲಿ. ಮೇಲಕ್ಕೇಳಿ ಕಾಂತೆ ದಿಮಂತೆ. ಕಾಂತ, ಕಾಂತೆ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅಯ್ಯೋ ದೈವವೇ, ಇದು ಯಾವ ನ್ಯಾಯವೇ? ಅಯ್ಯೋ ದೈವವೇ, ಇದು ಯಾವ ನ್ಯಾಯವೇ? ಸಹಿಸಲಾರೆನು ಮನದ ಪ್ರಲಾಪ, ಯಾವ ಜನ್ಮದ ವಿಧಿಯ ಶಾಪ? ¶¶ ಸಲ ರೇನು ಮನದ ಪ್ರಲಾಪ ಯಾವ ಜನ್ಮದ ಇದೆಯ ಶಾಪ ಮಾಡಿದ ಮೋಸ ನೀಚ ಕೌರವ ಮಾಡಿದ ಮೋಸ ನೀಚ ಕೌರವ ಹೀಗೆ ಸಹಿಸಲಿ ಈ ಮನ ತಾಪವ ಹೀಗೆ ಸಹಿಸಲಿ ಈ ಸಾಪವ ಅಯ್ಯೋ ದೈವವೇ ಇದು ಯಾವ ನ್ಯಾಯವೇ ಅಯ್ಯೋ ದೈವವೇ ಇದು ಯಾವ ನ್ಯಾಯವೇ ಅಯ್ಯೋ ಕಾಂತ ಹೇ ಪ್ರಾಣೇಶ್ವರಿ ಆ ನೀಚ ಕೌರವನು ನಮ್ಮ ಮೇಲೆ ಎಂಥ ಕೇಡು ಬುದ್ಧಿಯನ್ನು ಬಯಸಿದನು ಹೌದು ಸುಂದರಿ ಅಯ್ಯೋ ಕಾಂತ ಈ ಕಷ್ಟವನ್ನು ಹೇಗೆ ಸಹಿಸಲಿ ಕಾಂತ ಗುಣವಂತ ಹೇ ವಲ್ಲಭೆ ಹಾಗಾದರೆ ಹೇಳುವಿನಿ ಕೇಳು ಚೆನ್ನಾಗಿ ಹೇಳು ಕಾಂತ ಪೀಡೋತಾಪಾಲ ಹೇ ವಲ್ಲಭೆ ಚೆನ್ನಾಗಿ ಕೇಳು ಕಾಂತ ಚೆನ್ನಾಗಿ ಹೇಳುವಂತ ನಾನು ಐಶ್ವರ್ಯನೆಲ್ಲ ಹಾಳು ಮಾಡಿ ದಯಾದಿ ಮಸ್ತರದಿಂದ ನಮ್ಮನ್ನು ಅರಣ್ಯಕ್ಕೆ ಕಳಿಸಿದನೆಂದು ಅನ್ನಬಾರದು ಹೇ ವಲ್ಲಭೇ ಇದು ನಮ್ಮ ಕರ್ಮವೆಂದು ಯಾತಕ್ಕೆ ತಿಳಿಯಬಾರದು ರಮಣಿ ಕಲಕೀರವಾಣಿ ಕಾಂತ ಕಾಂತೆ ಗುರು ದ್ರೋಣಾಚಾರ್ಯರಾದ ಅವ ಹಿರಿಯರು ಇದ್ದರೂ ಕೂಡ ನಮಗೆ ಈ ರೀತಿ ಬಂದಿದೆ ಈ ಕಷ್ಟವನ್ನು ಹೀಗೆ ಸಹಿಸಲಿ ಕಾಂತ ಗುಣವಂತ ರಮಣಿ ಕಾಂತ ಇದು ಅಲ್ಲದೆ ಮತ್ತೆ ಹೇಳುವಿನಿ ಕೇಳು ಚೆನ್ನಾಗಿ ಹೇಳು ಕಾಂತ ದ್ರೌಪದ ಹೇಳುವಿನಿ ಕೇಳು ಚೆನ್ನಾಗಿ ಹೇಳು ಕಾಂತ ಬಾರೆಯನ್ನರಗಿಣಿ ನಾರಿ ಕುಲ ಕರಿನ ಮಣಿ ಬಾರೆಯನ್ನರಗಿಣಿ ನಾರಿ ಕುಲ ಕರಿನ ಮಣಿ ಮುದದಿ ಕೇಳೆ ಶಾಂತಿ ತಾಳೆ ಧೈರ್ಯದಿಂದ ಬಾಳೆ ಮುದದಿ ಕೇಳೆ ಶಾಂತಿ ತಾಳೆ ಧೈರ್ಯದಿಂದ ಬಾಳೆ ಧೈರ್ಯದಿಂದ ಬಾಳೆ ಧೈರ್ಯದಿಂದ ಬಾಳೆ Thank you. ಪಾಲನೆ ಕೈದರು. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ವನವಾಸ ಮುಗಿಸಿ ಮರಳಿ ಬಂದು ರಾಜ್ಯಪಾಲನೆ ಕೈದನೋ, ರಾಜ್ಯಪಾಲನೆ ಕೈದನೋ, ರಾಜ್ಯಪಾಲನೆ ಕೈದನೋ. ಪಾರೆಯನ್ನರಗಿಣಿ ನಾರಿ ಕುಲಕ್ಕೆ ನಿಮ್ಮಣಿ, ಶಾಂತಿ ತಾಳೆ ಧೈರ್ಯದಿಂದ ಬಾಳೆ, ಧೈರ್ಯದಿಂದ ಬಾಳೆ, ಧೈರ್ಯದಿಂದ ಬಾಳೆ, ಧೈರ್ಯದಿಂದ ಬಾಳೆ. ದ್ರೌಪದ ಕಾಂತಾಮಣಿ, ಕಾಂತ ಭೀಷ್ಮ ದ್ರೋಣಾದಿ ಗುರು ಹಿರಿಯರಿಗಿದ್ದು ಆ ಕುರುಪತಿಗೆ ಯಾತಕ್ಕೆ ನೀತಿಯನ್ನು ಹೇಳಲು ಬಂದು ಹೇಳುತ್ತೀಯಲ್ಲ, ಈ ಮಾತು ಸಹಜ? ಹೌದು. ಹೇ ವಲ್ಲಭೇ, ಇಂದಕ್ಕೆ ಶ್ರೀರಾಮಚಂದ್ರನು ಅರಣ್ಯವಾಸಕ್ಕೆ ಹೋಗುವಾಗ ಅಯೋಧ್ಯ ಪಟ್ಟಣವೇನಾದರೂ ಹಾಳಾಗಿ ಹೋಗಿತ್ತೇ ಹೇಗೆ? ಹೇ ವಲ್ಲಭೇ, ವಶಿಷ್ಠಾದಿ ಗುರು ಹಿರಿಯರು ಇದ್ದಿಲ್ಲವೇ, ಅವರು ಯಾಕೆ ದಶರಥನಿಗೆ ನೀತಿಯನ್ನು ಹೇಳಲಿಲ್ಲ, ರಾಮನ ಅರಣ್ಯವಾಸ ಯಾತಕ್ಕೆ ಬಿಡಿಸಲಿಲ್ಲ? ಹೇ ವಲ್ಲಭೇ, ಅವರವರ ಕರ್ಮವೇ ಎದುರಾಗಿ ನಿಂತ ಕಾಲದಲ್ಲಿ ಯಾರಿದ್ದು ಏನು ಪ್ರಯೋಜನ? ನಮ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘಿಸುವುದು ತರವಲ್ಲವೇ ರಮಣಿ ಕಲಕೀರವಾಣಿ? ಕಾಂತ, ಕಾಂತೆ, ದರಿಯೋಳು ಮೆರೆಯುವ ಆ ಗುರು ಸಿದ್ದೇಶ್ವರನು ಎನ್ನ ಮೇಲೆ ಮುನಿದಿರುವನೆ, ಆದ ಕಾರಣ ನಮಗೆ ಇಂತಹ ಪರಿಸ್ಥಿತಿ ಬಂದೋಗಿದೆ. ಈಗ ಮುಂದೇನು ಮಾಡುವುದು ಕಾಂತ ಗುಣವಂತ? ಹೇ ವಲ್ಲಭೇ, ಹಾಗಾದರೆ ಮತ್ತೆ ಹೇಳಬೇಕು ಕೇಳು. ಹೇ ಚೆನ್ನಾಗಿ ಕೇಳು, ಚೆನ್ನಾಗಿ ಕೇಳುವಂತ ನಾನು. ಬೀಡೋ ಚಿಂತೆಯೋ ಈ ಭ್ರಾಂತಿಯೋ, ನೀ ಕೇಳೆವೋ ಕಾಂತೆ ನಿನಗೆ ಕೇಳಿ ಚಿಂತೆ ಕಾಂತ. ಬಿಡೋ ಚಿಂತೆಯೋ ಈ ಭ್ರಾಂತಿಯೋ. ಹೇ ಮೋಹನಾಂಗಿ ಚೆನ್ನಾಗಿ ಕೇಳು, ಮೋಹನಾಂಗ ಚೆನ್ನಾಗಿ ಹೇಳುವಂತ ನಾವು. ಹೇಳಿಬಿಟ್ಟು ಕೇಳು ಸುಂದರಿ, ಚೆನ್ನಾಗಿ. ಇದು ಪೂರ್ವದ ಕರ್ಮ ಬಂದದಾಗಿ ಕಾಡುವುದು, ಇದು ಪೂರ್ವದ ಕರ್ಮ ಬಂದದಾಗಿ ಕಾಡುವುದು. ಇದಿನೇ ಮದಂತೆಲ್ಲ ಜಗವೆಲ್ಲ ನಡೆಯುವುದು. ಅರೇ ಮೋಹನಾಂಗಿ ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳುವಂತ ನಾನು. ಇದಿನೇ ಮದಂತೆಲ್ಲ ಜಗವೆಲ್ಲ ನಡೆಯುವುದು, ಇದಿನೇ ಮದಂತೆಲ್ಲ ಜಗವೆಲ್ಲ ನಡೆಯುವುದು. ನಮಗೆ ಬಂದೊದಗಿದ ಕರ್ಮಕ್ಕೆ ಇಂದು ಮುಂದು ನೋಡದೆ ಅವರಿಂದಾಯಿತು ಇವರಿಂದಾಯಿತು ಎಂದಾಡುವುದು ನ್ಯಾಯವಲ್ಲ. ಹೇ ಮಂದಗಾಮಿನಿ, ರಮಣ ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ, ಒಲ್ಲೆನೆಂದರೆ ಬಿಡುವುದೇ ಹೇಗೆ? ನೀನು ಸುಮ್ಮನೆ ಚಿಂತೆ ಮಾಡುವುದು ತರವಲ್ಲ. ನಾವು ಮುಂದಕ್ಕೆ ಹೋಗೋಣ ನಡಿ ರಾಣಿ. ಪೂರ್ಣಿಮೇಣಿ, ನಿನ್ನ ಇಷ್ಟದಂತಾಗಲಿ ಕಾಂತ. ಎಲ್ಲ ಸಾರಥಿ, ಧರ್ಮರಾಜನ ಪರ್ಣಶಾಲೆ ಇದೆಯೇನು ಭೂಪತಿ? ನಮೋ ನಮೋ ಸ್ವಾಮಿ, ಭಕ್ತ ಜನ ಪ್ರೇಮಿ. ಐಶ್ವರ್ಯ ಮಸ್ತು ಮೇಲೆ ಕಳೆ ಧರ್ಮಭೂಪ ಸತ್ಕೀರ್ತಿ ಕಲಾಪ. ಎಲ್ಲಾರು ಕ್ಷೇಮದಿಂದಿರೋರೆ. ಏನಂದು ಹೇಳಲಿ ಸ್ವಾಮಿ? ಅದೇನು ಧರ್ಮನಂದನ? ಓಹೋ ಸ್ವಾಮಿ, ಹಾಗಾದ್ರೆ ಹೇಳಿವಿನ ಕೇಳಿರಿ. ಅದೇನು ಚೆನ್ನಾಗಿ ಹೇಳು. ಲಾಲಿಸೋ ಲಾಲಿಸೋ ಮುನಿಪ, ಏನು ಹೇಳಲಿ ತಾಪ. ಓಹೋ ಮುನಿವರ ಚೆನ್ನಾಗಿ ಕೇಳು. ಓಹೋ ಧರ್ಮಜ ಚೆನ್ನಾಗಿ ಹೇಳು. ಲಾಲಿಸೋ ಲಾಲಿಸೋ ಮುನಿಪ, ಏನು ಹೇಳಲಿ ತಾಪ. ಮಾಡಿದ ನಮಗೆ ಮೋಸವಾನ್, ನೀಚ ಬುದ್ಧಿಯ ಕೌರವ. ಓಹೋ ಮುನಿವರ ಚೆನ್ನಾಗಿ ಕೇಳು. ಓಹೋ ಧರ್ಮಜ ಅದೇನು ಸವಿಸ್ತಾರವಾಗಿ ಹೇಳು. ಮಾಡಿದ ನಮಗೆ ಮೋಸವಾನ್, ನೀಚ ಬುದ್ಧಿಯ ಕೌರವಾನ್. ಲಾಲಿಸೋ ಲಾಲಿಸೋ ಮುನಿಪ, ಏನು ಹೇಳಲಿ ತಾಪ. ಬಾರದೋ ಜೀವವಾನ್, ಆಳಾಯಿತು ನಮ್ಮ ಸಂಪದವಾನ್. ಹೌದ ಧರ್ಮನಂದನ? ಓ ಸ್ವಾಮಿ ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಹುಟ್ಟ ಬಾರದೋ ಜೀವವಾನ್, ಆಳಾಯಿತು ನಮ್ಮ ಸಂಪದವಾನ್. ಯಾವ ಶಾಪವೋ ವಿಧಿಯ ವಿಲಾಸವೋ. ಓಹೋ ಮುನಿವರ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಯಾವ ಶಾಪವ ವಿಧಿಯ ವಿಲಾಸವ, ನಮಗೆ ಬಂದಿಹ ಕರ್ಮವ. ಯಾವ ಶಾಪವ ವಿಧಿಯ ವಿಲಾಸವ, ನಮಗೆ ಬಂದಿಹ ಕರ್ಮವ. ಲಾಲಿಸೋ ಲಾಲಿಸೋ ಮುನಿಪ, ಏನು ಹೇಳಲಿ ತಾಪ. ಲಾಲಿಸೋ ಲಾಲಿಸೋ ಮುನಿಪ, ಏನು ಹೇಳಲಿ ತಾಪ. ಮಾಡಿದ ನಮಗೆ ಮೋಸವ, ನೀಚ ಬುದ್ಧಿಯ ಕೌರವ. ಮಾಡಿದ ನಮಗೆ ಮೋಸವಾನ್, ನೀಚ ಬುದ್ಧಿಯ ಕೌರವಾನ್. ಲಾಲಿಸೋ ಲಾಲಿಸೋ ಮುನಿಪಾನ್, ಏನು ಹೇಳಲಿ ತಾಪಾನ್. ಏನು ಹೇಳಲಿ ತಾಪಾನ್. ಏನು ಹೇಳಲಿ ತಾಪಾನ್. ಮುನಿಪಾನ್ ಮುನಿಪಾನ್ ಮುನಿಪಾನ್. ಸ್ವಾಮಿ ಭಕ್ತ ಜನ ಪ್ರೇಮಿ. ಅಹೋ ಧರ್ಮಜ ಏನಂತೂ ಹೇಳಲಿ ಎನ್ನಯ್ಯ ಭವಣಿ? ಅದೇನು ಚೆನ್ನಾಗಿ ಹೇಳು ಧರ್ಮ. ಅಹೋ ದೇವ. ಅಹೋ ಧರ್ಮಜ, ದುರ್ಮಾರ್ಗನಾದ ಕೌರವನು ನಮ್ಮ ಅಷ್ಟ ಐಶ್ವರ್ಯನೆಲ್ಲ ಹಾಳು ಮಾಡಿ ನಮ್ಮನ್ನು ಅರಣ್ಯಪಾಲು ಮಾಡಿದನು. ಹ, ನಮ್ಮ ದುರ್ದೈವ್ಯವೇ ಹೀಗಿರುವ ಕಾಲದಲ್ಲಿ ದಾರು ಮಾಡುವುದೇನಿದೆ ಸ್ವಾಮಿ ಸಜ್ಜನ ಪ್ರೇಮಿ? ಅಹೋ ಧರ್ಮಜ. ಅಹೋ ಸ್ವಾಮಿ, ನಿಮಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶವನ್ನು, ಈ ಮಂತ್ರವನ್ನು ಪಾರ್ಥನಿಗೆ ಉಪದೇಶಿಸು. ಆ ಪಾರ್ಥನು ಇಂದ್ರಕೀಲದಲ್ಲಿ ತಪಸ್ಸನ್ನು ಪಡೆದು ಬರುವನು. ಧರ್ಮಜ, ಈ ಮಾತು ಸಹಜ. ಅಹೋ ಸ್ವಾಮಿ. ಅಹೋ ಧರ್ಮಜ. ಎಲ ಸಾರಥಿ, ಇಂದಿಗೆ ನಾನೇ ಧನ್ಯನು, ನಾನೇ ಕೃತಾರ್ಥನು. ಎಲ ಸಾರಥಿ, ವೇದವ್ಯಾಸ ಮುನಿಗಳಿಂದ ಆ ಮೃಡನ ಮಂತ್ರವನ್ನು ಸಂಪಾದಿಸಿದನು, ಇಂದಿಗೆ ನಾನೇ ಧನ್ಯನು. ಸಾರಥಿ, ಈಗಲೇ ಅರ್ಜುನನನ್ನು ಇಂದ್ರ ಕೆಲಾದ್ರಿಗೆ ಕಳಿಸಿ ಆ ಶಿವನ ಬಳಿಗೆ ಹೋಗಿ ತಪಸ್ಸು ಮಾಡಿ ಉಗ್ರತರಮಾದ ಬಂಧುರ ತರಮಾದ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಾ ಎಂದು ಅರ್ಜುನನನ್ನು ಕಳಿಸುವೆನು. ಆದ ಕಾರಣ ನೀನು ಅರ್ಜುನನ ಬರ ಹೇಳು. ಸಾರಥಿ, ಹೋಗು ನೀ ಜಾಗೃತಿ. ಹಿತ್ತ ಅಹೋ ಧರ್ಮಜ, ಅಹೋ ಸ್ವಾಮಿ, ನಾವಿನ್ನು ಹೋಗಿ ಬರುತ್ತೇವೆ, ನಮಗೆ ಅಪ್ಪಣೆಯನ್ನು ದಯಪಾಲಿಸಿ. ನಿಮ್ಮಿಷ್ಟದಂತೆ ಹೋಗಿ ಬಂದಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಇದುವರೆಗೂ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಟ್ಲಾಪುರ ಗ್ರಾಮದ ಜಿ ಕೆ ತಿಪ್ಪೇಸ್ವಾಮಿ ಮತ್ತು ಸಂಗಡಿಗರಿಂದ ದೊಡ್ಡಾಟ ಪಾರ್ಥ ವಿಜಯ ಸನ್ನಿವೇಶ ಕೇಳಿದಿರಿ. ಈಗ ರಾಮದುರ್ಗ ತಾಲೂಕಿನ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಮೇಳದವರಿಂದ ಚೌಡ್ಕಿ ಪದ.